ಫ್ಲಾಟ್ ರೂಪಾಯಿ 7,000 ರಿಯಾಯಿತಿ ಪಡೆಯಿರಿ. ಜೊತೆಗೆ 1 ಗ್ರಾಂ ಚಿನ್ನದ ನಾಣ್ಯ ಉಚಿತವಾಗಿ ಪಡೆಯಿರಿ. ಹೆಚ್ಚುವರಿಯಾಗಿ ಪ್ರತಿ ವಾರ ಲಕ್ಕಿ ಡ್ರಾ ಮೂಲಕ 20 ಅಪ್ರಿಲಿಯಾ ಸ್ಕೂಟರ್ ಗಳನ್ನು ಗೆಲ್ಲುವ ಅವಕಾಶವನ್ನು ಪಡೆಯಿರಿ. ಅಷ್ಟೇ ಅಲ್ಲ, ಸ್ಕ್ರಾಚ್ ಅಂಡ್ ವಿನ್ ಚಿನ್ನಾಭರಣದ ಖರೀದಿಯಲ್ಲಿ ಪ್ರತಿ ಗ್ರಾಮ್ಗೆ ರೂಪಾಯಿ 150 ಕ್ಯಾಶ್ ಬ್ಯಾಕ್ ಗೆಲ್ಲಿರಿ. ಎಲ್ಲಾ ಭೀಮಾ ಮಳಿಗೆಗಳಲ್ಲಿ ಲಭ್ಯವಿದೆ. ಷರತ್ತುಗಳು ಅನ್ವಯ. ನಮ್ಮ ಆತ್ಮೀಯ ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿ. ಇವತ್ತಿನ ಕೃಷಿ ರಂಗದಲ್ಲಿ ಮೊದಲಿಗೆ ಕೇಳಿ ಗ್ರಾಮಲಕ್ಷ್ಮಿ. ಗ್ರಾಮಲಕ್ಷ್ಮಿ ಗ್ರಾಮೀಣ ಮಹಿಳೆಯರಿಗಾಗಿ ಕಾರ್ಯಕ್ರಮ ಗ್ರಾಮಲಕ್ಷ್ಮಿ. ಮಲ್ಲವ್ವ ಓ ಏ ನಿಂಗವ್ವ, ಏನ ನಿಂಗವ್ವ, ಎಷ್ಟು ಅಪರೂಪಾಗಿ ಏನ ಇವಾಗ ಬಂದೇವ? ಅಯ್ಯ ಮಲ್ಲವ್ವ, ನೀನ ಅಪರೂಪವ್ವ, ಕಲ್ಲವ್ ಇಲ್ಲ ಅಂತ ಹೇಳಿ ಮನ್ಯಾಗ ಸಿಕ್ಕೇನು ನನಗೆ? ನೀ ಹೇಳಿದ್ದು ಕರೇನ ನೋಡು. ಕಲ್ಲವ್ವ ಹಿಂಗ ಒಂದು 2 ದಿನ ಊರಿಗೆ ಹೋಗಿ ಬರ್ತೀನಿ ಅಂತೇಳಿ ಹೋಗ್ಯಾಳ. ಮತ್ತೇನು ಮಾಡೋದು ಸಂಜಿಗಡ್ಸೆ ಅಂತೇಳಿ ಸುಮ್ಮ ಮನ್ಯಾಗ ಕುಂತಿದ್ ನೋಡು. ಅಯ್ಯ ಅದಕ್ಕಂತೀನಿ ನೋಡೋಣ, ಮಲ್ಲವನ ಮನೆ ಮುಂದೆ ಹಾದು ಹೋದ್ರಾತ ಅಂತ ಹೊಂಟ್ರ ಹಿಂಗ ಬಾಗಿಲು ತೆಗ್ದಿತ್ತ ಈಟ ಹಣಿಕೆ ಹಾಕಿದೆ ಕಂಡು ನೋಡುವ ನೀನ. ಅಲ್ಲ ಕೈಯಾಗ ಯಾಪರಿ ಸೊಪ್ಪಿಡ್ಕೊಂಡಿ ಅಯ್ಯವ್ವ, ಏನು ಮನುಷ್ಯರು ತಿನ್ನಕ್ಕೆ ತಗೊಂಡಿಯ, ಏನು ಕುರಿಗಳಿಗೆ ಆಡುಗಳಿಗೆ ಹಾಕಕ್ಕೆ ತಗೊಂಡು ಹೊಂಟಿಯ? ಅಯ್ಯ ಇದನ್ನ ಕೇಳಕ ಬಂದಿನ್ ಬರ್ಬೇ ಇಲ್ಲ. ನಮ್ಮ ಹಿರಿಯ ಇಲ್ಲೊಂದೆರಡು ಸೊಪ್ಪು ತಂದನವ, ಇದಕ್ಕ ಏನ ಅಂತಾನ, ಇದಕ್ಕೇನ ಅಂತಾರಲ್ಲ ಮಲ್ಲವ್ವ. ತತ್ತ ಇಲ್ಲ, ಇದಕ್ಕೆ ಕರಿಬೇವು ಎಲಿಗತಿ ಐತಿ, ಇದು ಹೌದಿಲ್ಲ? ಇದಕ್ಕ ಚಕ್ರ ಮುನಿ ಸೊಪ್ಪು ಅಂತಾರ. ಅಯ್ಯ ನೋಡು, ನನಗ ಈ ಹಕ್ರಿಕಿ ಪಲ್ಯವು, ಸಬ್ಬಸ್ಗಿ, ಈ ಪಾಲಕ್ಕ ಇಂಥವಾದ್ರೂ ತಿಳಿತಾವ. ಇದೇನ ತಂದಾನ, ಇದನ್ನ ಅದನ್ನ ಮಾಡ ಇದನ್ನ ಮಾಡ ಅಂತ ಇಟ್ಟಾನವ. ತಡಿಯಿಂದ ಬಯಸ್ಕೊಳ್ಳೋದು ಬ್ಯಾಡ ಹಿರಿಯ ಅನ್ಕೂಡ. ಬಂದು ಮಲ್ಲವ್ ಏನು ಹೇಳ್ತಾಳ ಕೇಳೇ ಮಾಡಿದ್ರಾತಂತ ಹೇಳಿ ಬಂದ. ನೀ ಸಣೆ ಇದ್ದೀ ನಿಂಗವ್ವ, ನೀ ಹಗೂರ್ಕ ಕಲ್ಲವ್ವನ ಮನೆಗೆ ಹೋಗಿ ಕಲ್ಲವ್ವನ ಕೂಡ ಒಂದೀಟ ಮಾತಾಡಿ ಈ ಸೊಪ್ಪಿನ ಬಗ್ಗೆ ಕೇಳ್ಕೊಂಡು ಹೋಗೋಣ ಅಂತ ಬಂದಕ್ಕಿ. ಈಗ ನೋಡಿದ್ರ ಮಳ್ಳಿಗತ್ತೆ ಮಲ್ಲವ್ವನಗತ್ತೆ ಕೇಳ್ತೀನಿ ಅಂತೀನಿ. ಅಯ್ಯ ಮಲ್ಲವ್ವ ನೀ ಹೇಳಿದ ಕರೆ ನೋಡು, ನಾನು ಕಲ್ಲವ್ವನ ಮನೆ ಮುಂದೆ ಹಾದ್ ಬಂದ್ಯ, ಅಕ್ಕಿ ಬಾಗ್ಲ ಕಿಲಿ ಹಾಕಿತ್ತ. ಅಯ್ಯ ಅಕ್ಕಿ ಎಲ್ಲಿ ಹೋಗ್ಕಳ, ನಿಮ್ಮ ಮನೆಯಾಗ ಇರ್ತಾಳ ಬಿಡು ಅಂತ ಈ ಕಡೆ ಬಂದ್ಯ, ನೀ ಕಂಡು ನೋಡುವ. ಚಲೋತ್ ಚಲೋತ್ ತೊಂಬಾ ತೊಂಬಾ ಇಲ್ಲಿ ಎಷ್ಟು ತಂದಿ ಸೊಪ್ಪು, ಎಷ್ಟು ಫ್ರೆಶ್ ಆಗಿ ಚಲೋ ಐತಲ್ಲ ಇದ. ಏನ ತಂದಾನ ನಮ್ಮ ಹಿರಿಯ, ಇದನ್ ಏನ್ ಮಾಡ್ಬೇಕು ಅಂತ ನೀನ ಹೇಳ್ಬೇಕು ನೋಡಿ. ಈಗ ನೋಡ, ನೀ ಸೊಪ್ಪು ಅಂದಿ ನೋಡು, ಈ ನಮ್ ದಿನನಿತ್ಯದ ಆಹಾರದಾಗ ನಾವ್ ಈ ಹಸಿರು ಸೊಪ್ಪು ಎಷ್ಟು ಬಳಸಿದ್ರು ಕಮ್ಮಿನ. ಹೌದವ, ಬಹಳ ಹಸಿರು ಸೊಪ್ಪು ತಿನ್ಬೇಕು. ಇದು ನಮ್ ದೇಹದಾಗ ಈ ರೋಗ ನಿರೋಧಕ ಶಕ್ತಿ ಹೆಚ್ಚಿಸ್ತೈತಿ ಅಂತೇಳಿ ನಮ್ ಗೆಳತಿ ಸುರೇಖಾ ಹೇಳಿದ್ಲ. ಈ ಕೇಳಿಗ ಸೊಪ್ಪಿನ ಮಹತ್ವ ಏನು ಅಂತೇಳಿ ಆಕಿ ಹೇಳ್ತಾಳ, ಒಂದಿಟ್ಟು ಕೇಳೋಣಲ್ಲ. ಅಯ್ಯ ಬಾರುವ, ಕೇಳ್ಕೊಂಬರೋಣ ಬಾರ್ಬೆ. ಚಕ್ರಮುನಿ ಸೊಪ್ಪು, ಇದನ್ನು ಇಂಗ್ಲಿಷ್ನಲ್ಲಿ ಕಟುಕ್ ಅಥವಾ ಮಲ್ಟಿವೈಟಮಿನ್ ಪ್ಲಾಂಟ್ ಎಂದು ಕರೆಯುತ್ತಾರೆ. ಇದರ ವೈಜ್ಞಾನಿಕ ಹೆಸರು ಸೌರೋಪಸ್ ಆಂಡ್ರೋಗೈನಸ್. ನಮ್ಮ ಶರೀರಕ್ಕೆ ಬೇಕಾಗುವ ಎಲ್ಲ ಪೋಷಕಾಂಶಗಳನ್ನು ನಾವು ಸೇವಿಸುವ ಆಹಾರದಿಂದಲೇ ಪಡೆಯಬೇಕು. ಆಹಾರ ಪೋಷಣೆಯು ಸಮರ್ಪಕವಾಗಿದ್ದರೆ ಮಾತ್ರ ಸದೃಢ ಆರೋಗ್ಯ ಪಡೆಯಲು ಸಾಧ್ಯ. ಸಮತೋಲನ ಆಹಾರವು ನಮ್ಮ ಆರೋಗ್ಯಕ್ಕೆ ಅಗತ್ಯವಾಗಿ ಬೇಕಾಗುವ ಎಲ್ಲ ಪೋಷಕಾಂಶಗಳನ್ನು ಮತ್ತು ಶಕ್ತಿಯನ್ನು ಬೇಕಾದ ಪ್ರಮಾಣದಲ್ಲಿ ನೀಡುತ್ತದೆ. ಆದ್ದರಿಂದ ಪ್ರತಿಯೊಬ್ಬರಿಗೂ ಸಮತೋಲನ ಆಹಾರದ ಅವಶ್ಯಕತೆ ಇದೆ. ಸಮತೋಲನ ಆಹಾರವು ನಮ್ಮ ಶರೀರಕ್ಕೆ ಬೇಕಾಗುವ ಎಲ್ಲ ಪೋಷಕಾಂಶಗಳನ್ನು ಸರಿಯಾದ ಪ್ರಮಾಣದಲ್ಲಿ ಒಳಗೊಳ್ಳುವುದರೊಂದಿಗೆ ಶರೀರವನ್ನು ಪೋಷಿಸುತ್ತದೆ. ಆಹಾರದ ವಿವಿಧ ಮೂಲಗಳಾದ ತರಕಾರಿಗಳು, ಸೊಪ್ಪುಗಳು, ಬೇಳೆಕಾಳುಗಳು, ಹಣ್ಣುಗಳು, ಹಾಲು ಮತ್ತು ಹಾಲಿನ ಉತ್ಪನ್ನಗಳು, ಎಣ್ಣೆಕಾಳುಗಳು ವಿವಿಧ ರೀತಿಯ ಪೋಷಕಾಂಶಗಳನ್ನು ನಮಗೆ ಒದಗಿಸುತ್ತದೆ. ಅದರಲ್ಲೂ ಸೊಪ್ಪುಗಳನ್ನು ನಾವು ಜೀವಸತ್ವಗಳ ಗುಳಿಗೆ ಎಂದೇ ಕರೆಯಬಹುದು. ಈ ನಿಟ್ಟಿನಲ್ಲಿ ನಾವು ನಮ್ಮ ದೈನಂದಿನ ಅಡುಗೆಯಲ್ಲಿ ಬಳಸುವ ಸೊಪ್ಪುಗಳಾದ ಸಬ್ಬಸಿಗೆ, ಮೆಂತೆ, ಪಾಲಕ್, ದಂಟು, ಪುದೀನ, ಬಸಳೆ, ಹೊನಗೊನೆ ಮತ್ತು ಚಕ್ರಮುನಿ ಸೊಪ್ಪು ಮಹತ್ತರವಾದ ಪಾತ್ರವನ್ನು ನಿರ್ವಹಿಸುತ್ತದೆ. ಹಸಿರು ಸೊಪ್ಪುಗಳು ಆರೋಗ್ಯಕರ ಜೀವನಕ್ಕೆ ಒಂದು ಆಶೀರ್ವಾದ ಮತ್ತು ಶತಮಾನಗಳಿಂದ ಬಳಕೆಯಲ್ಲಿವೆ. ದೈನಂದಿನ ಪೋಷಕಾಂಶಗಳ ಅವಶ್ಯಕತೆಗಳನ್ನು ಪೂರೈಸಲು ಅವುಗಳನ್ನು ಆಹಾರದ ಅತ್ಯಗತ್ಯ ಭಾಗವೆಂದು ಪರಿಗಣಿಸಲಾಗುತ್ತದೆ. ಹಸಿರು ತೊಪ್ಪಲು ಪಲ್ಯಗಳನ್ನು ತಾಜಾವಾಗಿ ಸಲಾಡ್ ಆಗಿ ಬಳಸಬಹುದು ಅಥವಾ ನಮಗೆ ಅನುಗುಣವಾಗಿ ಬೇಯಿಸಬಹುದು ಅಥವಾ ಸಂಸ್ಕರಿಸಬಹುದು. ನೈಸರ್ಗಿಕ ಮತ್ತು ಸಾವಯವ ಆಹಾರಗಳ ಬಗ್ಗೆ ಗ್ರಾಹಕರಲ್ಲಿ ಹೆಚ್ಚಿನ ಜಾಗೃತಿಯಿಂದಾಗಿ ತೊಪ್ಪಲು ಪಲ್ಯಗಳು ದಿನದಿಂದ ದಿನಕ್ಕೆ ಜನಸಾಮಾನ್ಯರಿಗೆ ಹೆಚ್ಚು ಜನಪ್ರಿಯವಾಗುತ್ತಿವೆ. ಇವುಗಳು ಆಹಾರ ಪಿರಾಮಿಡ್ನಲ್ಲಿ ಉನ್ನತ ಸ್ಥಾನವನ್ನು ಹೊಂದಿವೆ ಮತ್ತು ಸಮತೋಲಿತ ಆಹಾರದ ಅತ್ಯಗತ್ಯ ಭಾಗ್ಯವಾಗಿವೆ.

ಕಾಟಕಾಂಬರನ ಸೇವೆ ಸಾಟಿ ಇಲ್ಲದೆ ಮಾಡಿ ಪೂರ್ಣ ಸಾಟಿ ಇಲ್ಲದೆ ಮಾಡಿ ಪೂರ್ಣ ನೋಟದಿಂದ ಸುಖಿ ಸುಖಿ ಹಳು ಸಾಟಿ ಇಲ್ಲದೆ ಮಾಡಿ ಪೂರ್ಣ ನೋಟದಿಂದ ಸುಖಿ ಸುಖಿ ಹಳು ಏನು ಕನ್ನೆಳು ಲಕುಮಿಯಂತ ಮಾನ್ಯಳು ಛತ್ರ ಚಾಮರ ಗಜನ ಪರ್ಯಂಕ ಛತ್ರ ಚಾಮರ ಗಜನ ಪರ್ಯಂಕ ಪಾತ್ರ ರೂಪದಲ್ಲೇ ನಿಂತು ಛತ್ರ ಚಾಮರ ಗಜನ ಪರ್ಯಂಕ ಪಾತ್ರ ರೂಪದಲ್ಲೇ ನಿಂತು ಚಿತ್ರ ಚರಿತನಾದ ಹರಿಯ ಚಿತ್ರಚರಿತನಾದ ಹರಿಯ ನಿತ್ಯ ಸೇವೆ ಮಾಡುತ್ತಿಹಳು ಚಿತ್ರಚರಿತನಾದ ಹರಿಯ ನಿತ್ಯ ಸೇವೆ ಮಾಡುತ್ತಿಹಳು ಏನು ಧನ್ಯಳು ಲಕುಮಿಯಂತ ಮಾನ್ಯಳು ಸರ್ವತ್ರ ದಿವ್ಯಾಪ್ತನಾದ ಸರ್ವದೋಷರಹಿತನಾದ ಸರ್ವತ್ರ ದಿವ್ಯಾಪ್ತನಾದ ಸರ್ವದೋಷರಹಿತನಾದ ಸರ್ವವಂದನಾದ ಪುರಂದರ ಸರ್ವವಂದನಾದ ಪುರಂದರ ಸರ್ವವಂದನಾದ ಪುರಂದರ ವಿಠಲನ ಸೇವಿಸುವಳು ಸರ್ವವಂದನಾದ ಪುರಂದರ ವಿಠಲನ ಸೇವಿಸುವಳು ಏನು ಧನ್ಯಳು ಲಕುಮಿಯಂತ ಮಾನ್ಯಳು ಸಾನುರಾಗದಿಂದ ಹರಿಯ ತಾನ ಸೇವೆ ಮಾಡುತ್ತಿಹಳು ಏನು ಧನ್ಯಳು ಲಕುಮೇ ಎಂಥ ಮಾನ್ಯಳು. ಅಂತೂ ನೋಡ ನಿಂಗವ್ವ, ಕಲ್ಲವ್ವನ ಮನಿಗೆ ಕದಾ ತಟ್ಟಾಕ್ ಹೋದಕಿ ಮಲ್ಲವ್ವನ ಮನಿಗೆ ಬಂದ ಚಕ್ರಮುನಿ ಸೊಪ್ಪಿನ ಮಹತ್ವ ಎಲ್ಲ ತಿಳ್ಕೊಂಡಿ, ಏನೇನ್ ಖಾದ್ಯ ಮಾಡಬಹುದಂತ ತಿಳ್ಕೊಂಡಿ, ಈಗ ಮನಿಗೆ ಹೋಗಿ ಗಡಾನ ಒಲಿ ಹಚ್ಚುದೈತಿ ಮಾಡುದೈತಿ. ಅಟ್ಟ ಮಾಡ್ತೀನಿ ತಡಿ. ಇದು ಇಂದಿನ ಗ್ರಾಮಲಕ್ಷ್ಮಿ ಕಾರ್ಯಕ್ರಮ. ಕೃಷಿ ರಂಗದಲ್ಲಿ ಇನ್ನು ಮುಂದೆ ಕೇಳೋಣ. ಬೆಳಗಾವಿಯ ನಾಗವ್ವ ಭೀಮಾದರ್ ಹಾಗೂ ಸಂಗಡಿಗರಿಂದ ಚೌಡ್ಕಿ ಪದ. ಧನ್ಯ ಚೌಡ್ಗಿ ಪದಗಳನ್ನು ಕೇಳ್ತಿರುವಿರಿ. ಉತ್ತದಾಗ ಇರುವೆ ನೀ ಬಾಳು ಉತ್ತಮ ಕರಿಯಲ್ಲ, ಉತ್ತದಾಗ ಇರುವೆ ನೀ ಬಾಳು ಉತ್ತಮ ಕರಿಯಲ್ಲ, ಉಚ್ಚಾಯಕ ಬರುವೆ ಓ ಮೇಣಗಾಬ.